18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ನಿಧನ ಸುದ್ದಿ. ಕೋಕೇರಿ ಗ್ರಾಮತ್ರ ಕುಮ್ಮಂಡ ಸಾಬು ನಾಣಯ ಅಂಗ ಇಂದು ಮಜ್ಜನ 12 ಗಂಟೆಗೆ ಮರಣಪಟ್ಟಿತ್ತು. 67 ಬೈತ್ರ ಕುಮ್ಮಂಡ ಸಾಬು ನಾಣಯ ಅಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 12 ಗಂಟೆಗೆ ಕುಮ್ಮಂಡ ಒಕ್ಕ ತುಟ್ಟುಗಳತ್ತು ಕೋಕೇರಿಲ ನಡಪ. ಸೋಮಪೇಟೆ ತಾಲೂಕು ಐಗೂರು ಎಡವಾರೆ ಗ್ರಾಮದ ನಂಗಾರು ದಿವಂಗತ ಗೋಪಾಲ್ ಅವರ ಪತ್ನಿ ಜಾನಕಿ ಅವರು ಇಂದು ಸಂಜೆ 5 ಗಂಟೆಗೆ ನಿಧನರಾಗಿದ್ದಾರೆ. 85 ವರ್ಷ ಪ್ರಾಯದ ನಂಗಾರು ಜಾನಕಿ ಅವರ ತವರು ಮನೆ ಮೊಟ್ಟನ. ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ 2 ಗಂಟೆಗೆ ನಡೆಯಲಿದೆ. ಮೇಕೇರಿಯ ಓಡಿಯನ ದಿವಂಗತ ಜಗನ್ನಾಥನವರ ಪತ್ನಿ ದೇವಕಿ ಕಮಲಾ ಅವರು ಇಂದು ನಿಧನರಾಗಿದ್ದಾರೆ. ಓಡಿಯನ ದೇವಕಿ ಕಮಲಾ ಅವರ ಅಂತ್ಯಕ್ರಿಯೆ ನಾಳೆ ಮೇಕೇರಿಯ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕುಶಾಲನಗರ ತಾಲೂಕಿನ ಕೂಡಿಗೆ ಕ್ಲಸ್ಟರ್ ವ್ಯಾಪ್ತಿನ ಸೀಗೆ ಹೊಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲಿ ಶಾಲಾ ಶಿಕ್ಷಣ ಇಲಾಖೆನ ವತಿಯಿಂದ ಏರ್ಪಾಟ್ ಮಾಡಿದ ಮಕ್ಕಳ ಕಲಿಕಾ ಹಬ್ಬ ಸಂಭ್ರಮದ ನಡ್ತ. 1ನೇ ಕ್ಲಾಸ್ನಿಂದ 5ನೇ ಕ್ಲಾಸ್ ಮಟ್ಟದ ಮಕ್ಕಳಿಗೆ ಮೂಲಭೂತ ಸಾಕ್ಷರತೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಏರ್ಪಡಿಸಿದ ಕಲಿಕಾ ಹಬ್ಬಲಿ ವಿದ್ಯಾರ್ಥಿಗ ಬ್ಯಾರೆ ಬ್ಯಾರೆ ಕೌಶಲ್ಯಗಳಿರುವ ಚಟುವಟಿಕೆಗಳನ್ನ ಪ್ರದರ್ಶಿಸಿ ಗಮನ ಸೆಳೆದು. ಈ ಕಾರ್ಯಕ್ರಮನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಚೇತನವು ಉದ್ಘಾಟನೆ ಮಾಡಿ ಮಾತಾಡಿ, ಮಕ್ಕ ಕೇಳುವ ಪ್ರಶ್ನೆ ಪ್ರಜ್ಞೆ ಆಗಲಿ, ಹಂಗೆ ಕಲಿಕಾ ಹಬ್ಬ ಮಕ್ಕಳ ಕಲಿಕಾ ಆಸಕ್ತಿ ಹೆಚ್ಚಿಸಿಕೆ ಸಹಕಾರಿಯಾದೆ ಅಂತ ಹೇಳ್ದು. ಗೋಣಿಕೊಪ್ಪ ಪಾಲಿಬೆಟ್ಟ ಮುಖ್ಯ ರಸ್ತೆನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಂಗೆ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣವು ಉದ್ಘಾಟನೆ ಮಾಡ್ದು. 1 ಕೋಟಿ 20 ಲಕ್ಷಗಳ ಖರ್ಚಲೆ ಆದ ಈ ರಸ್ತೆನ ಗೋಣಿಕೊಪ್ಪದ ಪಾಲಿಬೆಟ್ಟಕ್ಕೆ ಹೋಗುವ ಮುಖ್ಯ ರಸ್ತೆ ಆಗಿದ್ದು ದಿನಕ್ಕೆ 1000 ಗಾಡಿಗ ಈ ದಾರಿಯಲ್ಲಿ ಓಡಾಡ್ತಿದ್ದು, ಈ ಸಲ ಭಾರೀ ಮಳೆ ಹಾನಿಯಿಂದ ಹಾಳಾದ ರಸ್ತೆನ ಸರಿ ಮಾಡಿಕೆ ವಿಶೇಷ ಅನುದಾನ ಕೊಟ್ಟಿದ್ದು, ಕೊಟ್ಟ ಮಾತನಂಗೆ ಮಳೆ ನಿಂತಗೆ ಗುಣಮಟ್ಟದ ಕೆಲಸ ನಡೆಸಿ ಗಾಡಿಗಳ ಓಡಾಟಕ್ಕೆ ಈ ರಸ್ತೆನ ಸಾರ್ವಜನಿಕರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಿಳು ಅಂತ ಹೇಳ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಂಪಾಜೆ ಗ್ರಾಮ ಪಂಚಾಯಿತಿ ಹಂಗೆ ಸಂಪಾಜೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಸಮಿತಿ ಇವರ ಸಹಯೋಗದೊಟ್ಟಿಗೆ ಸಂಪಾಜೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಸಭಾಬಾಡಿಲಿ ಇಂದು ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮ ನಡೆತ. ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮಾದೇವಿ ಕಳಗಿಯವು ಚಾಲನೆ ಕೊಟ್ಟು ಮಾತಾಡಿ, ಯಕ್ಷಗಾನ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಜಾನಪದ ಗಾಯನ, ಭರತನಾಟ್ಯ, ಸುಗಮ ಸಂಗೀತ ಹಿಂಗೆ ಬ್ಯಾರೆ ಬ್ಯಾರೆ ಕಲೆಗ ನಮ್ಮ ನಾಡಲ್ಲಿ ಇದ್ದು ಅದನ್ನು ಉಳಿಸಿ ಬೆಳೆಸುವಂಗೆ ಹಾಕುತ್ತ ಹೇಳ್ದು. ಮಡಿಕೇರಿ ತಾಲೂಕಿನ ಬೆಟ್ಟಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಹೆರವನಾಡು ಹಂಗೆ ಮದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಅವಂದೂರು ಗ್ರಾಮಲಿ ಬ್ಯಾರೆ ಬ್ಯಾರೆ ರಸ್ತೆ ಕೆಲಸಕ್ಕೆ ಇಂದು ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣವು ಚಾಲನೆ ಕೊಟ್ಟು ಇವು ಮಾತಾಡಿ, ಎಲ್ಲ ಕ್ಷೇತ್ರಗಳಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಮನವಿಗ ಬಂದಿದ್ದ ಆದ್ಯತೆ ಮೇಲೆ ಒಂದೊಂದಾಗಿ ಅನುದಾನ ಕೊಟ್ಟವೆ ಅಂತ ಹೇಳ್ದು. ಹಂಗೆ ರಸ್ತೆ ಕೆಲಸಗಳಲ್ಲಿ ಗುಣಮಟ್ಟನ ಕಾಪಾಡಿಕೊಂಡು ಕೂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು. ಮೂರ್ನಾಡು ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ F2 ನಾಪೊಕ್ಲು ಹಂಗೆ F5 ಹೊದ್ದೂರು ಫೀಡರ್ಗಳಲ್ಲಿ ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ 5 ಗಂಟೆ ಮುಟ ಹೊದ್ದೂರು, ಕಬಡಗಿರಿ, ಕಕ್ಕಬೆ, ಕೊಳಕೇರಿ, ಕುಂಜಿಲ, ಎಮ್ಮೆಮಾಡು, ನೆಲ್ಜಿ, ಬಲ್ಲಮಾವಟಿ, ಪೆರೂರು, ನಾಪೊಕ್ಲು ಟೌನ್, ಕೊಟ್ಟಮುಡಿ, ಪಾಲೂರು, ಚೆರಿಯಪರಂಬು, ಹಳೆ ತಾಲೂಕು ಹಂಗೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರದುಲೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಇವರ ಕೂಡುಕೂಟಲಿ ಜಿಲ್ಲೆನ ಪ್ಯಾಕ್ಸ್, ಪಿ ಕಾರ್ಡ್, ಬ್ಯಾಂಕ್, ಎಪಿಎಂಸಿ ಹಂಗೆ ಜೇನು ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡೋಕೆ ಸಹಕಾರ ಕಾಯ್ದೆ ಕಾನೂನು ತಿದ್ದುಪಡಿ ಹಂಗೆ ಜಿಎಸ್ಟಿ ಆದಾಯ ತೆರಿಗೆ ಬಗ್ಗೆ ಶಿಕ್ಷಣ ಕಾರ್ಯಕ್ರಮ ಇದೇ ತಾರೀಕು 20ರಂದು ಹೊತ್ತಾರೆ 11 ಗಂಟೆಗೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡಿಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿಡೀ ಕರೆಂಟ್ ಕಂಬಗ ತೋಟಗಳ ಮಧ್ಯೆಯಲ್ಲಿ ಹಾದು ಹೋಗಿದ್ದು ಮರಗಳ ರೆಂಬೆ ಕೊಂಬೆಗ ಕರೆಂಟ್ ಕಂಬಗಳ ಮೇಲೆ ಬಿದ್ದು ಕಂಬಗ ಬಾಗಿ ತಂತಿಗ ಕೆಳಮಟ್ಟಕ್ಕೆ ಇಳಿದಿದ್ದು ಇದರಿಂದ ವಿದ್ಯುತ್ ಅಪಘಾತಗ ಆಗಾಗ ಆಗ್ತಾ ಇದ್ದು

ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳು ಮಂಡವಂಡ ಹರ್ಷಿತ್ ಪೊನ್ನಪ್ಪ. ವಾಹನ ಓಡಿಸಿಡು ಎಲ್ಲರೂ ಸಂಚಾರಿ ನಿಯಮತ್ನ ಪಾಲನೆ ಮಾಡುವಂದನ್ನು ದೃಢ ಸಂಕಲ್ಪ ಮಾಡೋಂಡು ಇದನ್ನುಂಡು ಅಪಘಾತತ್ನ ತಡ್ಕೋಲು ಎಂದು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಮಾರ್ ಅವು ಅಣ್ಣಿ. ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಪ್ರಾದೇಶಿಕ ಸಾರಿಗೆ ಕಾನೂನು ಸೇವಾ ಪ್ರಾಧಿಕಾರ ಪಿಂಜ ಬೋರೆ ಬೋರೆ ಸಂಘ ಸಂಸ್ಥೆಯ ಸಹಕಾರದ ನಡೆದ ರಸ್ತೆ ಸುರಕ್ಷತಾ ಮಾಸಾಚರಣಾ ಕಾರ್ಯಕ್ರಮದಲ್ಲಿ ಕೂಡಿ ಅಡಿತು ಅವು ತಕ್ಕ ಬಂದಿತ್ತು. ಜಿಲ್ಲೆಯಲ್ಲಿ ಆಪನತ್ತ ಬೋರೆ ಬೋರೆ ತರತ್ರ ಅಪಘಾತತ್ರ ಮೀದ ಪಿಪಿಟಿ ಮೂಲಕ ಮಾಹಿತಿ ಕೊಡ್ತಿತ್ತು. ಬಾಲಕಾರರಲ್ಲಿ ಜಾಗೃತಿ ಮೂಡಿಸಿಟ್ಟು ವಾಹನ ಸಂಚಾರಕ್ಕೂ ಸಂಬಂಧಪಟ್ಟಣಕ್ಕೆ ಎಲ್ಲ ನಿಯಮ ಗೊತ್ತುಂಡು ಎಂದು ಉದಾಸೀನ ಮಾಡೋಕಾಗ 18 ಬಯತು ದಾಟ್ನವು ಕಡ್ಡಾಯ ಆಯಿತು.